ಬೆಲೆ ಬೇಡಿಕೆ ಇರುವ ಒಂದು ಬೆಳೆ ಅಂತ ಹೇಳಿದ್ರೆ ಅದು ಮುಸುಕಿನ ಜೋಳ. ಆ ಹಿನ್ನೆಲೆಯಲ್ಲಿ ಇದನ್ನ ಈ ಇತ್ತೀಚಿನ ದಿನಗಳಲ್ಲಿ ರೈತರು ಹೆಚ್ಚು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಈ ಮುಸುಕಿನ ಜೋಳದ ಬೆಳೆಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಖಾಸಗಿ ಕಂಪನಿಗಳ ತಳಿಗಳಿದ್ದಾವೆ. ಹೌದು. ಆದರೆ ಕೃಷಿ ವಿಶ್ವವಿದ್ಯಾಲಯಗಳು ಶಿಫಾರಸು ಮಾಡಿರುವಂತ ಬಿಡುಗಡೆ ಮಾಡಿರುವಂತ ತಳಿಗಳು ಯಾವ್ಯಾವು ಅಂತೀರಿ? ಇವತ್ತು ಮುಸುಕಿನ ಜೋಳದಲ್ಲಿ ನಾವು ತಳಿಗಳ ವಿಷಯಕ್ಕೆ ಬಂದಾಗ ಅದು ಸಾಕಷ್ಟು ನಮ್ಮ ಖಾಸಗಿ ಕಂಪ್ನಿಗಳವರೇ ಅದರಲ್ಲಿ ಹೆಚ್ಚಿನ ಒಂದು ಪಾಲನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಪ್ರತಿ ಯಾವುದೇ ಬೆಳೆ ಇರ್ಬೋದು ಇಳುವರಿಯ ಮಟ್ಟ ಎಷ್ಟಿದೆ ಅಂತ ರೈತರು ನೋಡ್ತಾರೆ ಹೊರತು ಅದು ಯಾರು ಕೊಟ್ಟಿದ್ದಾರೆ, ಅದು ವಿಶ್ವವಿದ್ಯಾನಿಲಯ ಕೊಟ್ಟಿದ್ದಾರ, ಇಲಾಖೆಯವರು ಕೊಟ್ಟಿದ್ದಾರ, ಯಾವ್ದನ್ನು ನೋಡೋದಿಲ್ಲ. ಎಲ್ಲಿ ಇಳುವರಿ ಯಾವ ತಳಿಯಲ್ಲಿ ಜಾಸ್ತಿ ಬರುತ್ತೋ ಅದು ಯಾರದೇ ಇರ್ಬೋದು ಅದನ್ನ ಬಳಸ್ತಾರೆ. ಹಂಗಂತ ನಾವು ವಿಶ್ವವಿದ್ಯಾನಿಲಯದವರು ಯಾವುದೇ ರೀತಿಯಲ್ಲಿ ನಾವು ಕೈ ಕಟ್ಕೊಳ್ತಿಲ್ಲ. ಸಾಕಷ್ಟು ತಳಿಗಳು ವಿಶ್ವವಿದ್ಯಾನಿಲಯದಲ್ಲೂ ಇದಾವೆ, ಆದ್ರೆ ಅವುಗಳಲ್ಲಿ ಮುಖ್ಯವಾಗಿ ಹೈಬ್ರಿಡ್ ಎಮ್ ಇರ್ಬೋದು, ಹೈಬ್ರಿಡ್ ನಿತ್ಯಶ್ರೀ ಇರ್ಬೋದು, ಕಾಂಪೋಸಿಟ್ NAC 6004 ಇರ್ಬೋದು, ಕಾಂಪೋಸಿಟ್ NAC 6002 ಇರ್ಬೋದು. ಈ ಎಲ್ಲ ತಳಿಗಳು ಒಳ್ಳೆ ರೀತಿ ಇಳುವರಿಯನ್ನು ಕೊಡ್ತಾ ಇದಾವೆ. ಆದ್ರೆ ಯಾಕೋ ಒಂದು ರೀತಿಯಲ್ಲಿ ರೈತರಲ್ಲಿ ಹೆಚ್ಚು ಪ್ರಚಾರ ಆಗ್ತಾ ಇಲ್ಲ. ಮತ್ತೆ ಈ ವರ್ಷವಷ್ಟೇ ನಾವು NAH 14-3 ಅಂತ ಇನ್ನೊಂದು ಹೊಸ ತಳಿಯನ್ನ ಬಿಡುಗಡೆ ಮಾಡಿದೆ. ಇದು ಒಂದು ರೀತಿಯಲ್ಲಿ ಕೇದಿಗೆ ರೋಗ ಕೆಲವು ಸಹ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದೇನಂದ್ರೆ ವಿಶ್ವವಿದ್ಯಾನಿಲಯದ ತಳಿಗಳು ಸಹ ಖಾಸಗಿ ತಳಿಗಳಷ್ಟೇ ಇಳುವರಿ ಕೊಡೋ ಶಕ್ತಿ ಇರೋದ್ರಿಂದ ನೀವು ಇದನ್ನ ಹೆಚ್ಚು ಹೆಚ್ಚಾಗಿ ಬಳಸಿ. ಯಾಕಂದ್ರೆ ವಿಶ್ವವಿದ್ಯಾನಿಲಯಗಳು ಬಿಡುಗಡೆಸಿದ್ರೆ ತಳಿಗಳು ಅದರಲ್ಲಿ ವಿಶೇಷವಾದ ಒಂದು ಗುಣಗಳನ್ನ ಅಳವಡಿಸಿ ರೈತರಿಗೆ ಬಿಡುಗಡೆ ಮಾಡಿರ್ತಾರೆ. ಸೊ ಹಂಗಾಗಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲೂ ಸಹ ಈ ತಳಿಗಳು ಇರೋದ್ರಿಂದ ಇವುಗಳು. ಮತ್ತೆ ಇನ್ನೊಂದೇನದು ಎಲೆ ಅಂಗಮಾರಿ ರೋಗ ಇವತ್ತು ಹೆಚ್ಚು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ಕಾಂಡ ಕೊರೆಯುವ ಕೀಟದ ಒಂದು ಬಾಧೆಯೂ ಸಹ ಜಾಸ್ತಿ ಇದೆ. ಇವೆಲ್ಲದಕ್ಕೂ ಸಹ ನಿರೋಧಕ ಶಕ್ತಿಯ ಇರೋ ಒಂದು ತಳಿಗಳನ್ನು ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿರೋದ್ರಿಂದ ಆ ತಳಿಗಳನ್ನು ಬಳಸಿದ್ರೆ ನಿಜವಾಗ್ಲೂ ಸಹ ನೀವು ಕೀಟ ಮತ್ತು ರೋಗಗಳ ಮೇಲೆ ಮಾಡುವ ಖರ್ಚನ್ನು ಕಡಿಮೆ ಮಾಡಬಹುದು ಅಂತ ನಾನು ರೈತರಲ್ಲಿ ವಿನಂತಿಸ್ಕೊಳ್ತೇನೆ. ಇನ್ನು ನಾವು ಈ ಮುಸುಕಿನ ಜೋಳದ ಒಂದು ಬೇಸಾಯಕ್ಕೆ ಬಂದ್ರೆ ಮುಖ್ಯವಾಗಿ ಯಾವ್ಯಾವ ಕಾಲದಲ್ಲಿ ಮುಸುಕಿನ ಜೋಳವನ್ನ ನಾವು ಬೇಸಾಯ ಮಾಡ್ಕೋಬಹುದು, ಬಿತ್ತನೆ ಮಾಡ್ಕೋಬಹುದು, ಎಷ್ಟೆಷ್ಟು ಅಂತರವನ್ನ ಕೊಡಬೇಕಾಗತ್ತೆ ಬಿತ್ತನೆ ಅಂತರವನ್ನ, ಬೀಜೋಪಚಾರವನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತಿದೆ? ನಾವು ಮುಸುಕಿನ ಜೋಳ ವಿಷಯಕ್ಕೆ ಬಂದಾಗ ಇದು ಬೇರೆ ಬೆಳೆಗಳ ತರ ಅಲ್ಲ. ಈ ಬೆಳೆಯನ್ನ ವರ್ಷದ ಎಲ್ಲಾ ಕಾಲದಲ್ಲೂ ಬೆಳೆಯಬಹುದು. ಒಂದು ಮಳೆಗಾಲದಲ್ಲಿ ಮೇ ಜೂನ್ ನಲ್ಲಿ ಬಿತ್ತನೆ ಮಾಡಬಹುದು, ಮತ್ತೆ ಚಳಿಗಾಲದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಬಿತ್ತನೆ ಮಾಡಬಹುದು, ಇನ್ನು ಬೇಸಿಗೆ ಕಾಲಕ್ಕೆ ಬಂದ್ರೆ ಜನವರಿ ಫೆಬ್ರವರಿಯಲ್ಲೂ ಸಹ ನೀರಾವರಿ ಆಸರೆ ಇದ್ರೆ ರೈತರು ಖಂಡಿತವಾಗ್ಲೂ ವರ್ಷ ಪೂರ್ತಿ ಬೆಳೆಯೋ ಒಂದು ಅವಕಾಶ ಇದೆ. ಆದರೆ ಒಂದು ಮಳೆಗಾಲದಲ್ಲಿ ಇದನ್ನ ಬೆಳೆದಾಗ ಹೆಚ್ಚಿನ ಇಳುವರಿ ಬರುತ್ತೆ, ಮತ್ತೆ ಬೇಸಿಗೆ ಕಾಲದಲ್ಲಿ ಬೆಳೆದಾಗ ಹೆಚ್ಚಿನ ಇಳುವರಿ ಬರೋದಕ್ಕೆ ಅವಕಾಶ ಇದೆ. ಮತ್ತೆ ಇದರಲ್ಲಿ ನಾವು ಬಿತ್ತನೆಯನ್ನು ತಗೊಂಡಾಗ ಒಂದು ಎಕರೆಗೆ 1-6 kg ಅಷ್ಟು ನಾವು ಬೀಜ ಬಳಸ್ಕೋಬೇಕಾಗುತ್ತೆ. ಮತ್ತೆ ಸಾಧಾರಣವಾಗಿ ಯಾವುದೇ ಒಂದು ಖಾಸಗಿ ಕಂಪನಿಯಲ್ಲಿ ಸಿಕ್ಕಿರೋ ಬೀಜ ಇರಬಹುದು ಅಥವಾ ವಿಶ್ವವಿದ್ಯಾನಿಲಯದಿಂದ ಬೀಜ ತಂದಿದ್ದಾರೆ ರೈತರು, ಆ ಬೀಜಗಳಲ್ಲಿ ಬೀಜೋಪಚಾರವನ್ನ ಮಾಡಿರ್ತಾರೆ ರೋಗಕ್ಕೆ ಮತ್ತು ಕೀಟಕ್ಕೆ. ಯಾಕಂದ್ರೆ ಹೆಚ್ಚು ಈಗ ಮುಸುಕಿನ ಜೋಳದಲ್ಲಿ ಸಂಕರಣ ತಳಿಗಳು, ಸಂಕರಣ ಹೈಬ್ರಿಡ್ ತಳಿಗಳು ಇರೋದ್ರಿಂದ ಪ್ರತಿ ವರ್ಷ ಹೊಸ ಬೀಜ ಬಳಸಬೇಕು ಒಂದು. ಎರಡನೇದು ಬೀಜೋಪಚಾರವನ್ನ ಅವ್ರು ಮಾಡಿಬಿಟ್ಟಿರ್ತಾರೆ. ಇನ್ನು ರೈತರು ಏನಾದ್ರೂ ಮುಂದುವರೆದು ಈಗ ಜೈವಿಕ ಗೊಬ್ಬರಗಳು ಅಂತ ಬರ್ತವೆ, ಅಜೋಸ್ಪೈರಲಮ್ ಇರ್ಬೋದು, ರಂಜಕ ಕರಗಿಸುವ ಜೀವಾಣು ಇರ್ಬೋದು, ಇವುಗಳನ್ನ ಏನಾದ್ರೂ ಬಳಸೋಕೆ ಆಸಕ್ತಿ ಇದ್ರೆ ಅಂತ ರೈತರು ಏನ್ ಮಾಡ್ಬೇಕು, ಎಕರೆಗೆ 200 gram ಅದನ್ನ ಬೀಜೋಪಚಾರವನ್ನ ಮಾಡಿ ಬಿತ್ತನೆಗೆ ಬಳಸೋದ್ರಿಂದ ಅವರು ಬಳಸೋ ಸಾರಜನಕ ಮತ್ತು ರಂಜಕದ ಪ್ರಮಾಣದಲ್ಲಿ 50% ನಾವು ಕಡಿಮೆ ಮಾಡಬಹುದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಹೆಚ್ಚು ಹೆಚ್ಚು ರೈತರು ಅಜೋಸ್ಪೈರಲ್ ಮತ್ತು ರಂಜಕ ಕರಗಿಸುವ ಜೀವಾಣುವನ್ನ ಬಳಸಬಹುದು. ಇನ್ನು ಅಂತರದ ವಿಷಯಕ್ಕೆ ಬಂದಾಗ ಸಾಧಾರಣವಾಗಿ ಇದಕ್ಕೆ 2 feet ಸಾಲಿನಲ್ಲಿ 1 feet ಬೀಜದಿಂದ ಬೀಜಕ್ಕೆ ಅಂತರವನ್ನು ಕೊಟ್ಟು ಎಲ್ಲರೂ ಸಹ ಅದನ್ನ ಬಿತ್ತನೆ ಮಾಡೋ ಒಂದು ಪದ್ಧತಿ ಇದೆ. ಇನ್ನು ಕೆಲವು ರೈತರು ಮುಂದುವರೆದು ಏನ್ ಮಾಡ್ತಾರೆ, ಹೆಚ್ಚಿನ ಅಂತರವನ್ನು ಕೊಟ್ಟು ಗೊಬ್ಬರಗಳನ್ನ ಜಾಸ್ತಿ ಬಳಸ್ತಾರೆ, ಅದು ಒಳ್ಳೇದು. ಆದರೆ ಅದಕ್ಕೆ ಏನು ಶಿಫಾರಸು ಮಾಡಿದೆ, 2 feet ಸಾಲಿನಿಂದ ಸಾಲಕ್ಕೆ 1 feet ಬೀಜದಿಂದ ಬೀಜಕ್ಕೆ ಕೊಟ್ರೆ ಸಾಕಾಗುತ್ತೆ. ಅಷ್ಟು ಅಂತರವನ್ನ ಕೊಟ್ರೆ ಸಾಕಾಗುತ್ತೆ, ನಾವು ಹೆಚ್ಚಿನ ಸಂಖ್ಯೆಯ ಸಸಿಗಳನ್ನ ಒಂದು ಚದರ ಮೀಟರ್ ನಲ್ಲಿ ಕಾಪಾಡ್ಕೋಬಹುದು, ಹೆಚ್ಚು ಬೆಳೆಯನ್ನ ಇಳುವರಿಯನ್ನ ಪಡಿಬಹುದು. ಇನ್ನು ಮುಸುಕಿನ ಜೋಳ ಸಾಕಷ್ಟು ಪೋಷಕಾಂಶಗಳನ್ನ ಬಯಸುವಂತ ಬೆಳೆ ಅಂತ ಕೇಳಿದೀವಿ. ಹೌದು. ಈ ಮುಸುಕಿನ ಜೋಳದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ, ಇದು ಬಹಳ ವಿಶೇಷವಾಗಿ ನಮ್ಮ ರೈತರು ಇವತ್ತಿನ ದಿವಸಗಳಲ್ಲಿ ಗಮನಿಸಬೇಕಾಗಿರೋದು. ಯಾಕೆಂದ್ರೆ ಕೆಲವೇ ಬೆಳೆಗಳಲ್ಲಿ ಅತಿ ಹೆಚ್ಚು ಹೆಚ್ಚು ಪೋಷಕಾಂಶಗಳನ್ನು ಭೂಮಿಯಿಂದ ಹೀರುವ ಬೆಳೆಗಳಲ್ಲಿ ಮುಸುಕಿನ ಜೋಳವು ಸಹ ಒಂದು. ಇದನ್ನ ಬಿಟ್ಟರೆ ನಾವು ಸೂರ್ಯಕಾಂತಿ ಹೇಳ್ತೀವಿ, ಆಮೇಲೆ ಆಲೂಗಡ್ಡೆ ಹೇಳ್ತೀವಿ. ಸೊ ಈ ಬೆಳೆಗಳೇನಿದೆ ಭೂಮಿಯಲ್ಲಿ ಎಷ್ಟೇ ಸಾರ ಇದ್ರೂ ಸಹ ಅದನ್ನ ಹೀರಿ ಬೆಳೆಯುವಂತ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಭೂಮಿನ ಒಂದು ರೀತಿಯಲ್ಲಿ ಫಲವತ್ತತೆ ಕಡಿಮೆ ಮಾಡಿಬಿಡ್ತವೆ. ಸೊ ಅದಕ್ಕಾಗಿ ನಮ್ಮ ರೈತ ಬಾಂಧವರು ಏನ್ ಮಾಡ್ಬೇಕು, ಪ್ರತಿ ವರ್ಷವೂ ಸಹ ಮುಸುಕಿನ ಜೋಳವನ್ನ ಬೆಳಿಬಾರದು ಒಂದೇ ಭೂಮಿಯಲ್ಲಿ ಒಂದು, ಇದನ್ನ ಗಮನಿಸಬೇಕು. ಇನ್ನೂ ಕೆಲವು ರೈತರು ಏನ್ ಮಾಡ್ತಾರೆ, ಬೇರೆ ಬೇರೆ ಬೆಳೆಗಳ ಜೊತೆ ಬೆಳೀತಾರೆ, ಅದು ಒಳ್ಳೇದೆ. ಆದ್ರೆ ಯಾವುದೇ ಕಾರಣಕ್ಕೂ ಒಂದೇ ಭೂಮಿಯಲ್ಲಿ ಮುಸುಕಿನ ಜೋಳ ಆದ್ಮೇಲೆ ಮುಸುಕಿನ ಜೋಳವನ್ನ ದಯವಿಟ್ಟು ಬೆಳಿಬೇಡಿ ಅಂತ ನಾವು ವಿಜ್ಞಾನಿಗಳ ಒಂದು ಸಲಹೆ. ಮತ್ತೆ ಪ್ರತಿ ಬೆಳೆಯನ್ನ ಬೆಳೆದಾಗ್ಲೂ ಸಹ ಕೊಟ್ಟಿಗೆ ಗೊಬ್ಬರವನ್ನ ನಾವು ಖಂಡಿತವಾಗಿ ಯಥೇಚ್ಛವಾಗಿ ಬಳಸಬೇಕು. ಅದು ಈಗ ಮಳೆಯಾಶ್ರಿತ ಪ್ರದೇಶದಲ್ಲಾದ್ರೆ ನಾವು ಒಂದು ಎಕರೆಗೆ 3 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿ ಅಂತ ಹೇಳ್ತೀವಿ. ಇನ್ನು ನೀರಾವರಿ ಪ್ರದೇಶದಲ್ಲಿ ಬಳಸಿದ್ರೆ ಇನ್ನೂ ಜಾಸ್ತಿ ಬಳಸಬೇಕಾಗುತ್ತೆ, 4 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಬಳಸಬೇಕಾಗುತ್ತೆ. ಯಾಕಂದ್ರೆ ನೀರಾವರಿಗೆ ಹೆಚ್ಚು ಸ್ಪಂದನೆಯನ್ನು ಕೊಡುವ ಒಂದು ಬೆಳೆ ನಮ್ಮ ಮುಸುಕಿನ ಜೋಳ. ಸೊ ಆದ್ರಿಂದ ಪೋಷಕಾಂಶಗಳ ಜೊತೆಗೆ ತೇವಾಂಶವನ್ನು ಹೆಚ್ಚಾಗಿ ಹೀರ್ಕೊಂಡಾಗ ಹೆಚ್ಚು ಇಳುವರಿ ಬರೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕಾಗಿ ನಾವು ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನು ಕೊಡಬೇಕು. ಇದು ಹೆಚ್ಚು ರೈತರು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಮತ್ತೆ ಇನ್ನೊಂದು ವಿಶೇಷವೇನೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆ ಭೂಮಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಸತು ಮತ್ತು ಬೋರಾನ್ನ ಕೊರತೆ ಎದ್ದು ಕಾಣ್ತಾ ಇದೆ. ಇದನ್ನ ಯಾವುದೇ ರೈತರು, ನೀವು ಒಂದು ಬೆಳೆದ ಒಂದು ಮುಸುಕಿನ ಜೋಳದಲ್ಲಿ ಎಲೆಯ ಮಧ್ಯದಲ್ಲಿ ಬೆಳ್ಳನೆಯ ಪಟ್ಟಿ ಬರುತ್ತೆ. ಸೊ ಅದನ್ನ ಗಮನಿಸಿದಾಗ ಏನಾಗುತ್ತೆ ಅಂದ್ರೆ ಇದು ಖಂಡಿತವಾಗ್ಲೂ ಸಹ ಸತುವಿನ ಕೊರತೆ ಅಂತ ನಾವು ರೈತರು ಹೇಳಬಹುದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ 2 ವರ್ಷಕ್ಕೆ 1 ಬಾರಿಯಂತೆ ಅವರು 1-4 ಕೆಜಿಯಷ್ಟು ಸತುವಿನ ಸಲ್ಫೇಟ್, 2 ಕೆಜಿಯಷ್ಟು ಬೋರಾನನ್ನ ಮಣ್ಣಿಗೆ 15 ದಿವಸದ ಅಥವಾ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲೇ ಮಿಕ್ಸ್ ಮಾಡಿ ಅದನ್ನ ಕೊಟ್ಟರೆ ಒಳ್ಳೇದು. ಯಾಕೆ ಇದನ್ನ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡ್ಬೇಕಂದ್ರೆ 2 ಕೆಜಿ ಒಂದು ಬೋರಾಕ್ಸ್ ಅನ್ನ ಎಕರೆ ಎಲ್ಲಾ ಭಾಗಗಳಿಗೂ ಬೀಳುವ ಹಾಗೆ ಹಾಕುವುದು ಕಷ್ಟ. ಹೌದೌದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಲಘು ಪೋಷಕಾಂಶಗಳನ್ನು ಬಳಸುವಾಗ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿಯೇ ಸಹ ಭೂಮಿಯ ಎಲ್ಲಾ ಭಾಗಕ್ಕೆ ಕೊಡುವುದು ಬಹಳ ಅಗತ್ಯವಾಗಿ ಅಗತ್ಯ. ಹಂಚಿಕೆ ಮಾಡೋದು ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಏನಂದ್ರೆ ಯಾವುದೇ ಕಾರಣಕ್ಕೂ ಸಹ ಲಘು ಪೋಷಕಾಂಶಗಳನ್ನ ಒಂದೇ ಕಡೆ ಬೀಳುವ ಹಾಗೆ ನಾವು ಹಾಕಬಾರದು. ಅದು ಭೂಮಿಗೆ ಒಂದು ರೀತಿಯಲ್ಲಿ ವಿಷ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ತಾವು ಈ ಕೊಟ್ಟಿಗೆ ಗೊಬ್ಬರ ಮತ್ತು ಲಘು ಪೋಷಕಾಂಶಗಳ ಬಗ್ಗೆ ಹೇಳಿದ್ರಿ. ಹೌದು. ಇನ್ನ ಪ್ರಧಾನ ಪೋಷಕಾಂಶಗಳು ಅಂದ್ರೆ ಈ ಒಂದು ಮುಸುಕಿನ ಜೋಳದ ಬೆಳೆಗೆ ರಸಗೊಬ್ಬರಗಳನ್ನ ಎಷ್ಟು ಮಟ್ಟಿಗೆ ನಾವು ಕೊಡಬೇಕಾಗತ್ತೆ ಅಂತ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ? ಇದು ಸಹ ಬಹಳ ಮುಖ್ಯ. ಯಾಕೆಂದ್ರೆ ಸಾವಯವ ಗೊಬ್ಬರಗಳು ಮತ್ತು ಲಘು ಪೋಷಕಾಂಶಗಳನ್ನ ಕೊಟ್ರೆ ಇಳುವರಿಯಲ್ಲಿ ನಾವು ಕಾಯ್ದುಕೊಳ್ಳೋದಕ್ಕೆ ಆಗೋದಿಲ್ಲ, ಎಷ್ಟು ಇಳುವರಿ ಬೇಕೋ ಅಷ್ಟು ಬರೋದಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಎಕರೆಗೆ ಇಷ್ಟು ಅಂತ ಕೊಡ್ಲೇಬೇಕು. ಈಗ ಉದಾಹರಣೆಗೆ ಖುಷ್ಕಿ ಪ್ರದೇಶದಲ್ಲಿ ಅಥವಾ ಮಳೆಯಾಶ್ರಿತ ಪ್ರದೇಶದಲ್ಲಿ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 10 ಕೆಜಿ ಪೊಟ್ಯಾಷನ್ನ ನಾವು ಶಿಫಾರಸು ಮಾಡ್ತೇವೆ. ಇನ್ನು ನೀರಾವರಿ ಪ್ರದೇಶಕ್ಕಾದ್ರೆ 60 ಕೆಜಿ ಸಾರಜನಕ, 30 ಕೆಜಿ ರಂಜಕ, 16 ಕೆಜಿ ಪೊಟ್ಯಾಷನ್ನ ನಾವು ಶಿಫಾರಸು ಮಾಡ್ತೇವೆ. ಇದು ಒಂದು. ಬಟ್ ಈ ಗೊಬ್ಬರಗಳನ್ನು ಕೊಡುವಾಗ ನಾವು ಒಂದು ಗಮನವಿಟ್ಟು ಏನ್ ಮಾಡಬೇಕು ಅಂದ್ರೆ, ಈಗ ಉದಾಹರಣೆಗೆ ಬೀಜೋಪಚಾರಕ್ಕೆ ನಾವು ಜೈವಿಕ ಗೊಬ್ಬರಗಳನ್ನು ಬಳಸಿದ್ರೆ ಸ್ವಲ್ಪ ಮಟ್ಟಿಗೆ ಈ ಶಿಫಾರಸು ಮಾಡಿದ ಸಾರಜನಕ ಗೊಬ್ಬರಗಳನ್ನು ಕಡಿಮೆ ಮಾಡಬಹುದು. ಆದರೆ ನೀರಾವರಿ ಪ್ರದೇಶದಲ್ಲಾದ್ರೆ ನಾವು ಈ ಗೊಬ್ಬರಗಳನ್ನ, ಅದರಲ್ಲೂ ಸಾರಜನಕವನ್ನು 2 ಸಲ ಹಾಕಬೇಕಾಗುತ್ತೆ. ಒಂದು ಬಿತ್ತನೆ ಸಮಯದಲ್ಲಿ 50%, ಒಂದು 30-40 ದಿವಸ ಬಿತ್ತನೆ ಆದ್ಮೇಲೆ ಉಳಿದ 50% ಭಾಗವನ್ನು ಕೊಟ್ಟಾಗ ಖಂಡಿತವಾಗಲೂ ಸಹ ಹೆಚ್ಚಿನ ಇಳುವರಿಯನ್ನ ನಾವು ಕಾಯ್ದುಕೋಬಹುದು. ಅಂದ್ರೆ ರಸಗೊಬ್ಬರಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಇದು ಬಯಸುತ್ತೆ ಪೋಷಕಾಂಶಗಳ. ಇನ್ನು ಒಂದ್ಸರಿ ನಾವು ಈ ಬೀಜಗಳನ್ನ ಬಿತ್ತನೆ ಮಾಡಿದ್ಮೇಲೆ ಅವು ಬೆಳವಣಿಗೆ ಹೊಂದಾಗೆ ಕಳೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರ್ತವೆ. ಖಂಡಿತ. ಕಳೆ ನಿಯಂತ್ರಣವನ್ನು ಹೇಗೆ ಮಾಡಬೇಕಾಗತ್ತೆ, ಅಂತರ ಬೇಸಾಯ ಹೇಗೆ ಮಾಡಬೇಕಾಗತ್ತೆ, ಮತ್ತೆ ನೀರಾವರಿ ಆಶ್ರಯದಲ್ಲಿ ಬೆಳೆದಾಗ ನೀರಾವರಿಯನ್ನ ಯಾವ ರೀತಿ ಕೊಡಬೇಕಾಗತ್ತೆ ಅಂತ. ಇದು ಸಹ ಮುಸುಕಿನ ಜೋಳದಲ್ಲಿ ವಿಶೇಷವಾಗಿ ರೈತರು ಗಮನ ಹರಿಸಬೇಕು. ಯಾಕೆಂದ್ರೆ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡೋದ್ರಿಂದ ಹೆಚ್ಚಿನ ರೈತರು ಇವತ್ತು ಏನ್ ಮಾಡ್ತಾರೆ ಅಂದ್ರೆ, ಸರ್ ಕಳೆಗಳು ಜಾಸ್ತಿ ಇದೆ, ಕಾರ್ಮಿಕರು ಸಿಗ್ತಾ ಇಲ್ಲ ಅದನ್ನ ತೆಗಿಯೋದಕ್ಕೆ, ಯಾವ್ದಾದ್ರು ಕಳೆನಾಶಕಗಳನ್ನ ಇದ್ರೆ ದಯವಿಟ್ಟು ನಮ್ಗೆ ಹೇಳಿ ಅಂತ ಸಾಕಷ್ಟು ರೈತರು ಬರ್ತಾರೆ. ಅದಕ್ಕೆ ನಾನು ಏನು ಹೇಳೋದಂದ್ರೆ, ನೀವು ನೇರವಾಗಿ ಈಗ ಪ್ರಾರಂಭಿಕ ಹಂತದಲ್ಲೇ ಕೆಲವೊಂದು ಕಳೆನಾಶಕಗಳನ್ನ ಈ ಒಂದು ಮುಸುಕಿನ ಜೋಳಕ್ಕೆ ನಾವು ಶಿಫಾರಸು ಮಾಡಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಟ್ರಾಜಿನ್ ಅಂತ ಒಂದು ಬರುತ್ತೆ, ಅದು 1.2 ಕೆಜಿಯನ್ನ ಆ ತರ ಬಳಸಬಹುದು. ಜೊತೆಗೆ ಪಿಂಡಿ ಮೆತ್ತಲೆ ಎಕರೆಗೆ ನಾವು ಏನೇ ಹೇಳಿದ್ರು ಎಲ್ಲವೂ ಸಹ ಎಕರೆಗೆ. ಸೊ ಇದನ್ನ ನಾವು ಬಳಸ್ಕೋಬಹುದು. ಇಲ್ಲಾಂದ್ರೆ ಪಿಂಡಿ ಮೆತ್ತಲಿನ 30% ಅಂತ ಬರುತ್ತೆ, ಇದನ್ನ 1 ಲೀಟರ್ ಅನ್ನ ಪ್ರಮಾಣದಲ್ಲಿ ಬಳಸ್ಕೋಬಹುದು. ಅಥವಾ ಆಕ್ಸಿ ಫ್ಲೋರೋಫಿನ್ ಅಂತ ಬರುತ್ತೆ, ಅದನ್ನ ನಾವು 170 ಮಿಲಿಯನ್ನ ನಾವು ಅದನ್ನ ಬಳಸಬೇಕು. ಈ ಎಲ್ಲಾ ಒಂದು ಕಳೆನಾಶಕಗಳೇನಿದೆ, ಅಟ್ರಾಜಿನ್ ಇರ್ಬೋದು, ಪೆಂಡಿಮಿಥಲಿನ್ ಇರ್ಬೋದು, ಆಕ್ಸಿ ಫ್ಲೋರೋಫಿನ್ ಇರ್ಬೋದು, ಇದನ್ನ ಶಿಫಾರಸು ಮಾಡಿದ ಒಂದು ಪ್ರಮಾಣವನ್ನ ನಾವು 300 ಲೀಟರ್ ನೀರಿನಲ್ಲಿ ಬೆರೆಸಿ ಅದು ಬಿತ್ತಿದ 3 ದಿವಸದ ಒಳಗೆ, ಅಂದ್ರೆ ಹೆಚ್ಚಿನ ದಿವಸಗಳಾಗ್ಬಿಟ್ರೆ ಅಷ್ಟು ಪರಿಣಾಮಕಾರಿಯಾಗಿ ಈ ಕಳೆನಾಶಕಗಳು ಕೆಲಸ ಮಾಡೋದಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಬಿತ್ತಿದ 3 ದಿವಸಗಳಲ್ಲಿ ನಾವು ಈ ಕಳೆನಾಶಕವನ್ನ ಭೂಮಿ ಎಲ್ಲಾ ಭಾಗಕ್ಕೂ ಬೀಳುವಂತೆ ಸಿಂಪರಣೆ ಮಾಡಬೇಕು. ಮತ್ತು ಸಿಂಪರಣೆ ಮಾಡಿದ ನಂತರ ಭೂಮಿಯಲ್ಲಿ ಯಾವುದೇ ರೀತಿ ತುಳಿಯೋದಕ್ಕೆ ಹೋಗಬಾರದು. ಆದರೆ ಸಿಂಪರಣೆ ಮಾಡುವಾಗ ತಕ್ಕ ಮಟ್ಟಿಗೆ ಸಾಕಷ್ಟು ತೇವಾಂಶ ಇರಬೇಕು, ಇಲ್ಲ ಅಂದ್ರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಅದು ಒಂದು. ಮತ್ತೆ ಇನ್ನು ನೀರಾವರಿ ಅಥವಾ ಅಂತರ ಬೇಸಾಯಕ್ಕೆ ಬಂದ್ರೆ, ಸಾಧ್ಯ ಆದ್ರೆ 30 ದಿವಸದಲ್ಲಿ ಒಮ್ಮೆ ನಾವು ಕುಂಟೆಯನ್ನು ಆಯಿಸೋದು ಅಥವಾ ಕಳೆಯನ್ನು ತೆಗೆಯೋದಾದ್ರೆ ತೆಗೆದ್ರೆ ಒಳ್ಳೇದು. ಯಾಕೆಂದ್ರೆ ಇವತ್ತಿನ ದಿವಸ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಇದು ಸ್ವಲ್ಪ ಕಷ್ಟ. ಅಂತರ ಬೇಸಾಯ ಒಳ್ಳೇದು, ಯಾವುದೇ ಬೆಳೆ ಇರ್ಬೋದು. 30 ದಿವಸದಲ್ಲಿ ಒಂದ್ ಸರಿ ಅಂತರ ಬೇಸಾಯವನ್ನು ಮಾಡಿದ್ರೆ ಬಹಳ ವಿಶೇಷವಾಗಿ ನಮ್ಮ ಬೆಳೆಗಳಿಗೆ ಒಳ್ಳೇದು. ಇನ್ನು ನೀರಾವರಿ ವ್ಯವಸ್ಥೆಯಲ್ಲಿ ಏನಾದರೂ ಬೆಳೆದ್ರೆ, ಈಗ ಮರಳು ಮಣ್ಣು ಅಂತ ಇರುತ್ತೆ ಕೆಲವು ರೈತರದು, ಇನ್ನು ಕೆಲವು ರೈತರದು ಕಪ್ಪು ಭೂಮಿ ಇರುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಮರಳು ಭೂಮಿಯಲ್ಲಿ ಅಂತರವನ್ನು ಕಡಿಮೆ ಮಾಡ್ಬೇಕು, ಅಂದ್ರೆ 8-10 ದಿವಸದಲ್ಲಿ ನೀರನ್ನು ಒಂದ್ಸರಿ ಕೊಡಬೇಕು. ಅದೇ ಕಪ್ಪು ಭೂಮಿ ಆದ್ರೆ ಸಾಕಷ್ಟು ದಿನಗಳ ಮಟ್ಟಿಗೆ ಅದು ತೇವಾಂಶವನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿ ಇರೋದ್ರಿಂದ ನಾವು 15 ದಿವಸಗಳಿಗೊಮ್ಮೆ ನೀರನ್ನ ಹಾಯಿಸಿದ್ರೆ ಒಳ್ಳೇದು. ಮತ್ತೆ ಯಾವುದೇ ಬೆಳೆ ಇರ್ಬೋದು, ಅದರಲ್ಲಿ ಸಂದಿಗ್ಧ ಹಂತಗಳು ಅಂತ ಇರುತ್ತೆ ನೀರಿಗೆ. ಸೊ ಅಂತಹ ಸಂದಿಗ್ಧ ಹಂತಗಳು ಈ ಮುಸುಕಿನ ಜೋಳದಲ್ಲಿ ಬೀಜ ಮೊಳೆಯೋ ಅಂತ ಇರ್ಬೋದು, ಹೂ ಬಿಡೋ ಅಂತ ಇರ್ಬೋದು, ಕಾಳು ಕಟ್ಟೋ ಅಂತ ಇರ್ಬೋದು. ಸೊ ಈ ಒಂದು ಹಂತಗಳಲ್ಲಿ ನಾವು ನೀರಾವರಿಯನ್ನ ಕೊಡಲೇಬೇಕು, ಸಾಕಷ್ಟು ಕಾಪಾಡಿಕೊಂಡ್ರೆ ಖಂಡಿತವಾಗ್ಲೂ ಸಹ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು ಅಂತ. ಮತ್ತೆ ಇನ್ನು ಪದ್ಧತಿಗೆ ಬಂದಾಗ ಇದನ್ನ ನಾವು ಬೋದು ಅಥವಾ ನಾವು ರಿಡ್ಜ್ ಅಂಡ್ ಫರೋ ಅಂತ ಬೋದು ಮತ್ತು ಆ ರೀತಿ ಒಂದು ಪದ್ಧತಿಯನ್ನು ಉಪಯೋಗಿಸ್ಕೊಂಡ್ರೆ ಹೆಚ್ಚು ಅನುಕೂಲ. ಇನ್ನ ಈ ಮುಸ್ಕಿನ್ ಜೋಳದಲ್ಲೂ ಕೂಡ ನಾವು ಅಂತರ ಬೆಳೆಗಳನ್ನ ಬೆಳಕಬಹುದು ಅಂತ ಕೇಳಿದೀವಿ, ಇದು ಎಷ್ಟು ಮಟ್ಟಿಗೆ ಸಾಧ್ಯ ಅಂತೀರಿ? ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನ ಎಲ್ಲಾ ಕಡೆ ಶಿಫಾರಸು ಮಾಡ್ತಾ ಇದೀವಿ. ದಯವಿಟ್ಟು ರೈತ ಬಾಂಧವರು ಏಕ ಬೆಳೆ ಪದ್ಧತಿಯನ್ನ ಒಂದೇ ಭೂಮಿಯಲ್ಲಿ ಬೆಳೆಯುವುದನ್ನ ಬಿಡಬೇಕು, ಯಾಕೆಂದ್ರೆ ಅದು ಅಷ್ಟು ಆರೋಗ್ಯಕರ ಪದ್ಧತಿಗಳು ಅಲ್ಲ. ನೀವು ಈ ಮುಸುಕಿನ ಜೋಳವನ್ನ ಬಿಡೋದಕ್ಕೆ ಆಗೋದಿಲ್ಲ ಅಂದ್ರೂ ಸಹ ದಯವಿಟ್ಟು ನೀವು ಕೆಲವೊಂದು ಅಂತರ ಬೆಳೆಗಳನ್ನ ನಾವು ಶಿಫಾರಸು ಮಾಡಿದೀವಿ, ಅದರಲ್ಲಿ ಮುಖ್ಯವಾಗಿ ದ್ವಿದಳ ಧಾನ್ಯಗಳನ್ನ ಸೇರಿಸ್ಕೋಬೇಕು. ಮತ್ತೆ ಅಂತರ ಬೆಳೆ ಅಂದ ತಕ್ಷಣ ನೀವು ರಾಗಿನೋ ಅಥವಾ ಬೇರೆ ಬೆಳೆಗಳನ್ನ ದಯವಿಟ್ಟು ಸೇರಿಸೋದಕ್ಕೆ ಹೋಗಬೇಡಿ, ದಯವಿಟ್ಟು ದ್ವಿದಳ ಧಾನ್ಯಗಳನ್ನೇ ಸೇರಿಸ್ಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ ಅಲಸಂದೆ, ಸೋಯಾ ಅವರೆ, ಹೆಬ್ಬಾಳ ಅವರೆ, ಇವುಗಳನ್ನು ನೀವು 2 ಸಾಲು ಮುಸುಕಿನ ಜೋಳ, 2 ಸಾಲು ಈ ದ್ವಿದಳ ಧಾನ್ಯಗಳನ್ನು ಬಿತ್ತೋದ್ರಿಂದ ಒಂದು ನೈಸರ್ಗಿಕವಾಗಿ ಮಣ್ಣಿನ ಫಲವತ್ತತೆ ಮತ್ತು ಸುಸ್ಥಿರತೆಯನ್ನು ಕಾಪಾಡ್ಕೋಬಹುದು. ಎರಡನೇದು ನಿಮಗೂ ಸಹ ಸಾಕಷ್ಟು ಲಾಭ ಬರುತ್ತೆ. ಮಳೆ ಬರಲಿಲ್ಲ ಅಂದರೂ ಸಹ ಮಳೆಯಾಶ್ರಿತದಲ್ಲಿ ಕನಿಷ್ಠ ಪಕ್ಷ ನಿಮಗೆ ಈ ದ್ವಿದಳ ಧಾನ್ಯಗಳ ಬೆಳೆಯನ್ನಾದರೂ ರೈತರು ತಗೋಬಹುದು. ಇದು ಅಂತೂ ಸಹ ನಮ್ಮ ಎಲ್ಲ ಒಂದು ಪ್ರಯೋಗಗಳಲ್ಲಿ ಸಾಬೀತಾಗಿದೆ. ಇನ್ನು ಈ ಮುಸುಕಿನ ಜೋಳದಲ್ಲಿ ನಾವು ಸಸ್ಯ ಸಂರಕ್ಷಣೆಗೆ ಬಂದರೆ ಈ ಕಂಡುಬರುವಂತಹ ಮುಖ್ಯವಾದ ಕೀಟಗಳು ಮತ್ತು ರೋಗಗಳು ಯಾವ್ಯಾವು ಅಂತೀರಿ? ಸೊ ಇದು ಸಹ ನಾವು ರೈತರು, ಯಾಕೆಂದ್ರೆ ನಾವು ಬೆಳೆಯನ್ನ ಚೆನ್ನಾಗಿ ಬೆಳೆದ ತಕ್ಷಣ ಅದಕ್ಕೆ ಕೀಟ ರೋಗ ಬರೋದಿಲ್ಲ ಅಂತ ನಾವು ನಿರ್ಲಕ್ಷ್ಯ ಮಾಡಬಾರದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೀಟ ಮತ್ತು ರೋಗಗಳನ್ನ ನಾವು ಬರದ ಹಾಗೆ ಅಥವಾ ಬಂದ ಮೇಲೆ ಅದನ್ನ ಯಾವ ರೀತಿ ಬೆಳೆಯನ್ನ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಸಹ ನಾವು ರೈತರು ತಿಳ್ಕೊಂಡಿರ್ಬೇಕು. ಅದರಲ್ಲಿ ಮುಖ್ಯವಾಗಿ ಕೀಟಗಳ ವಿಷಯಕ್ಕೆ ಬಂದಾಗ ಕಾಂಡ ಕೊರಕ ಅಂತದೆ, ಇದು ಏನಾಗುತ್ತೆ ಅಂದ್ರೆ ಸುಳಿ ಒಣಗೋದು ಅಥವಾ ಸುಳಿಯನ್ನ ಸುಲಭವಾಗಿ ಎಳೆಯೋದು, ಗಿಡ ಒಣಗೋಗುತ್ತೆ ಕಾಂಡ ಎಲ್ಲ ತಿಂದ ಮೇಲೆ. ಸೊ ಅದು ಅದರ ಒಂದು ಮುಖ್ಯವಾದ ಲಕ್ಷಣ. ಇದನ್ನ ನಾವು ಕಾಂಡ ಕೊರಕದ ಒಂದು ನಿಯಂತ್ರಣ ಮಾಡ್ಬೇಕಂದ್ರೆ ಕ್ವಿನಾಲ್ ಪಾಸು ಅಥವಾ ನಿಯಂತ್ರಣ ಮಾಡ್ಕೋಬೇಕಂದ್ರೆ ಕ್ವಿನಾಲ್ ಪಾಸು ಮತ್ತೆ ಕ್ಲೋರೋಪೈರಿಪಾಸ್, ಸೊ ಇವೆರಡನ್ನು ಸಹ 1 ಲೀಟರ್ ನೀರಿಗೆ 2 ml ಪ್ರಮಾಣದಲ್ಲಿ 20-25 ದಿನಗಳಲ್ಲಿ ಸಿಂಪರಣೆ ಮಾಡಿದ್ರೆ ಖಂಡಿತವಾಗಲು ಸಹ ಈ ಒಂದು ಕಾಂಡ ಕೊರಕದ ಒಂದು ಹಾವಳಿಯನ್ನು ತಪ್ಪಿಸಬಹುದು. ಇನ್ನು ತೆನೆ ಹುಳ, ಸಾಧಾರಣವಾಗಿ ತೆನೆ ರೇಷ್ಮೆ ಅಂತ ಕೂದಲು ಎಳೆಗಳು ಬರುತ್ತವೆ ಮತ್ತೆ ಅಥವಾ ಬಲಿತ ಕಾಳುಗಳನ್ನ ತಿನ್ನೋದು, ಅರೆ ಬರೆ ಬಲಿತ ಕಾಳುಗಳು. ಸೊ ಅದನ್ನು ಸಹ ಇವತ್ತು ತೆನೆ ಹುಳ ಬರುತ್ತೆ, ಅದನ್ನ ನಾವು ಹತೋಟಿ ಮಾಡ್ಬೇಕಂದ್ರೆ ಮೆಲಾಥಿಯಾನ್ ಪೌಡರ್ ಅಂತ ಬರುತ್ತೆ, ಅದನ್ನ ನಾವು 1 ಲೀಟರ್ ನೀರಿಗೆ 2 ಮಿಲಿ ಅಥವಾ 5 ಗ್ರಾಮನ್ನ 8 ಗ್ರಾಮನ್ನ ಹಾಕಿ ನಾವು ಧೂಳೀಕರಿಸಿದ್ರೆ ಇದನ್ನ ನಾವು ತಡೆ ಮಾಡಬಹುದು. ಇನ್ನು ಸಸ್ಯ ಏನು ಅಂತ ಬರುತ್ತೆ. ಸೊ ಸಸ್ಯ ಏನನ್ನ ನಾವು ಇವತ್ತು ರಸ ಇರೋದು ಪ್ರಮುಖವಾಗಿ, ಅದನ್ನ ನಾವು ಕ್ವಿನಾಲ್ ಪಾಸ್ ಅಥವಾ ಕ್ಲೋರೋಫೈರ್ ಪಾಸ್ 1 ಲೀಟರ್ಗೆ 2 ml ಅನ್ನ ಬಳಸೋದ್ರಿಂದ ಅದನ್ನ ನಾವು ನಿಯಂತ್ರಿಸ್ಕೋಬಹುದು. ಆದ್ರೆ ಈ ಒಂದು ರಾಸಾಯನಿಕ ಕ್ರಮಗಳನ್ನ ಅನುಸರಿಸೋದಕ್ಕೆ ಮುಂಚೆ ರೈತ ಬಾಂಧವರು ಯಾವುದೇ ಒಂದು ಕೀಟ ರೋಗ ಬರದಿರೋ ಹಾಗೆ ನಾವು ಬೇವಿನ ಎಣ್ಣೆ ಇರಬಹುದು ಅಥವಾ ಬೇವಿನ ಕಷಾಯ ಇರಬಹುದು, ಈ ತರ ಒಂದು ನೈಸರ್ಗಿಕ ಕ್ರಿಯೆಗಳಿಂದ ನಿವಾರಣೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನಾನು ಕಿವಿಮಾತನ್ನ ರೈತರಿಗೆ ಹೇಳ್ತೀನಿ. ಇನ್ನು ರೋಗಗಳಲ್ಲಿ ಮುಖ್ಯವಾಗಿ ಕೇದಿಗೆ ರೋಗ ಅಂತ ಈಗಾಗಲೇ ನಾನು ಹೇಳಿದೆ, ಅದಕ್ಕೆ ನಮ್ಮ ತಳಿಗಳು ನಿರೋಧಕ ಶಕ್ತಿಯನ್ನು ಹೊಂದಿವೆ. ಸೊ ಇದು ಎಲೆಗಳ ತಳಭಾಗದಲ್ಲಿ ಬಿಳಿಯ ಶಿಲೀಂಧ್ರದ ಬೆಳವಣಿಗೆ ತರ ಕಂಡುಬಂದು ಸಸಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಅದು ಕುಂಠಿತ ಆಗುತ್ತೆ, ಅಂದ್ರೆ ಬೆಳೆಯೋದೇ ಇಲ್ಲ ಅವು. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು, ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಸಬ್ ಮಿಶ್ರಣ ಏನಿದೆ ಇದನ್ನ ನಾವು ಉಪಯೋಗಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಅದು 1 ಗ್ರಾಂ ಬೀಜಕ್ಕೆ 3 ಗ್ರಾಂನಂತೆ ಉಪಚಾರ ಮಾಡಿ ಬಿತ್ತನೆ ಮಾಡಬೇಕು, ಅದು ಬಹಳ ಒಳ್ಳೆಯದು ಈ ಕೇದಿಗೆ ರೋಗವನ್ನು ತಡೆಗಟ್ಟಲು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ದಾವಣಗೆರೆ ಈ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಮೆಕ್ಕೆಜೋಳವನ್ನ ಬೆಳೀತಾ ಇರೋದ್ರಿಂದ ಎಲೆ ಅಂಗಮಾರಿ ರೋಗ ಅದು ಔಟ್ ಬ್ರೇಕ್ ಅಂತ ಹೇಳ್ತೀವಿ, ಅಂದ್ರೆ ವ್ಯಾಪಕವಾಗಿ ಹರಡೋ ಒಂದು ಕೆಲಸ ಆಗ್ತಾ ಇದೆ. ಸೊ ಅದರಲ್ಲಿ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಂಡು ಎಲೆ ಒಣಗು ಹೋಗೋದು. ಸೊ ಇದರ ನಿಯಂತ್ರಣಕ್ಕಾಗಿ ನಾವು ಮ್ಯಾಂಕೋಸಬ್ ಅಂತ ಬರುತ್ತೆ ಶಿಲೀಂಧ್ರ ನಾಶಕ, ಅದನ್ನ 1 ಲೀಟರ್ ನೀರಿಗೆ 2.5 ಗ್ರಾಂನಂತೆ ಹಾಕಿ ಸಿಂಪರಣೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಸಹ ಇದನ್ನ ನಾವು ತಡೆಗಟ್ಟಬಹುದು. ಆದ್ರೆ ಏನಂದ್ರೆ ಕಡಿಮೆ ವೆಚ್ಚದಲ್ಲಿ ಪ್ರಾರಂಭಕ್ಕೆ ಹಂತದಲ್ಲೇ ಈ ರೋಗಗಳನ್ನ ಹತೋಟಿ ಮಾಡೋ ವಿಧಾನವನ್ನ ರೈತರು ಕಂಡುಕೊಡಬೇಕು, ಬೀಜೋಪಚಾರವನ್ನ ಅನುಸರಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಅನುಸರಿಸಬೇಕಾದಂತ ಕಡಿಮೆ ಖರ್ಚಿನ ತಂತ್ರಜ್ಞಾನಗಳು ಅಥವಾ ಬೇಸಾಯ ಕ್ರಮಗಳು ಯಾವ್ಯಾವು ಅಂತ? ಸೊ ಇದು ಕಡಿಮೆ ಖರ್ಚಿನಲ್ಲಿ ಅಥವಾ ಯಾವುದೇ ಖರ್ಚಿಲ್ಲದೆ ಮಾಡುವಂತ ವಿಧಾನಗಳು ಸಹ ಕೆಲವಿದಾವೆ. ಅದೇನಂದ್ರೆ ಈಗ ನಾವು ಶಿಫಾರಸು ಮಾಡಿದ ತಳಿಗಳನ್ನ ಬಳಸೋದು ಒಂದು, ಯಾಕೆಂದ್ರೆ ಈ ಕೇದಿಗೆ ರೋಗ ಇರ್ಬೋದು, ಎಲೆ ಅಂಗಮಾರಿ ರೋಗ ಇರ್ಬೋದು, ಅದಕ್ಕೆ ಏನು ನಿರೋಧಕ ತಳಿಗಳಿದೆ ಅದನ್ನ ಬಳಸೋದ್ರಿಂದ ನಾವು ಈ ಕೀಟನಾಶಕಗಳು ರೋಗನಾಶಕಗಳ ಮೇಲೆ ಏನು ಖರ್ಚು ಮಾಡ್ತೀವಿ ಅದನ್ನ ಕಡಿಮೆ ಮಾಡಬಹುದು. ಮತ್ತೆ ಆದಷ್ಟು ಸಹ ಬಿತ್ತನೆಯನ್ನ ಬೇಗ ಮಾಡೋದು ಬಹಳ ಮುಖ್ಯ, ಜೂನ್ ಒಳಗಡೆ ಆತರ ಮಾಡೋದ್ರಿಂದ ಸಾಕಷ್ಟು ಇಳುವರಿಯಲ್ಲಿ ವ್ಯತ್ಯಯ ಆಗದಂಗೆ ನೋಡ್ಕೋಬಹುದು. ಮತ್ತೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನ ನಾವು ಕೊಡುವಾಗ ಸಾರಜನಕವನ್ನ 2 ಪಾಲು ಅಥವಾ 3 ಪಾಲು ಆಗಿ ಕೊಡೋದು ಸಹ ಒಳ್ಳೆಯದು, ಅದು ಸಹ ನಮ್ಮ ಒಂದು ರಾಸಾಯನಿಕಗಳ ಬಳಕೆ ಸಾಮರ್ಥ್ಯವನ್ನ ಹೆಚ್ಚು ಮಾಡುತ್ತೆ. ಮತ್ತೆ ಗೊಬ್ಬರವನ್ನ ಕೊಟ್ಟ ತಕ್ಷಣ 30 ದಿವಸದಲ್ಲಿ ನಾವು ಏನ್ ಹೇಳ್ತೀವಿ ಕೊಟ್ಟ ತಕ್ಷಣ ಸಾಲನ್ನ ಮಾಡೋದ್ರಿಂದ ನಾವು ಅದನ್ನ ಗೊಬ್ಬರದ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಮತ್ತೆ ಇವೆಲ್ಲವೂ ಜೊತೆಗೆ ನಾವು ಈ ನೈಸರ್ಗಿಕ ಪದ್ಧತಿಗಳಾದ ಬೇವಿನ ಎಣ್ಣೆ ಇರಬಹುದು ಅಥವಾ ಬೇವಿನ ಹಿಂಡಿ ಇರಬಹುದು ಅಥವಾ ಒಂಗೆ ಎಣ್ಣೆ ಇರಬಹುದು, ಇವುಗಳನ್ನ ಬಳಸೋದ್ರಿಂದ ನಾವು ಕೀಟ ರೋಗಗಳನ್ನ ಒಂದು ನೈಸರ್ಗಿಕವಾಗಿ ಪ್ರಕೃತಿಗೆ ಹಾನಿಯಾಗದಂತೆ ಕಡಿಮೆ ಖರ್ಚಿನಲ್ಲಿ ನಾವು ಹತೋಟಿಯನ್ನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಬೇರೆ ಬೇರೆ ರೀತಿಯ ಈ ಮುಸ್ಕಿನ ಜೋಳಗಳು ಕೂಡ ಹೆಚ್ಚು ಪ್ರಚಾರವನ್ನು ಪಡ್ಕೊಂಡಿದ್ದಾವೆ ಮತ್ತು ಬೇಸಾಯ ಕೂಡ ಮಾಡ್ತಾ ಇದ್ದಾರೆ, ಅವು ಯಾವ್ಯಾವು, ಅವುಗಳ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತೇವೆ. ಹೌದು, ಖಂಡಿತ. ಇವತ್ತಿನ ದಿವಸ ರೈತರು ಬಳಿ ಮೆಕ್ಕೆಜೋಳವನ್ನ ಅದರ ಒಂದು ಕಾಳಿಗಾಗಿ ಅಷ್ಟೇ ಬೆಳೀತಾ ಇಲ್ಲ, ನಾವು ನೋಡಿದಾಗೆ ಸುಮಾರು ನಮ್ಮ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಇವತ್ತು ಬೇಬಿ ಕಾರ್ನ್ ಇರ್ಬೋದು, ಪಾಪ್ ಕಾರ್ನ್ ಇರ್ಬೋದು ಅಥವಾ ಸ್ವೀಟ್ ಕಾರ್ನ್ ಇರ್ಬೋದು, ಸಿಹಿ ಜೋಳ ಇವೆಲ್ಲವನ್ನು ಸಹ ಹೆಚ್ಚು ಹೆಚ್ಚಾಗಿ ಬೆಳೀತಾ ಇದ್ದಾವೆ. ಯಾಕೆಂದ್ರೆ ಇದನ್ನ ಜೋಳವನ್ನ ಬೆಳೆದಾಗ ಅದು 3-3.5 ತಿಂಗಳು ಕಾಯಬೇಕು, ಆದ್ರೆ ಸ್ವೀಟ್ ಕಾರ್ನ್ ಮತ್ತೆ ಬೇಬಿ ಕಾರ್ನ್ ಅನ್ನ ಬೆಳೆದಾಗ ಅದು ಇನ್ನೇನು ಬಲಿತಾ ಇದೆ ಅನ್ನೋವಾಗ್ಲೇ ಅದನ್ನ ಕಿತ್ತು ಮಾರ್ಕೆಟ್ ಮಾಡಿ ದುಡ್ಡನ್ನ ಕಳಿಸ್ಕೋಬಹುದು. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಸಹ ಹೆಚ್ಚು ಪ್ರಚಲಿತ ಆಗಿದೆ. ಇದರ ಒಂದು ಬೇಸಾಯ ಕ್ರಮಗಳನ್ನ ಗಮನಿಸಿದಾಗ ನಾವು ಹೆಚ್ಚು ಕಡಿಮೆ ಈಗಾಗಲೇ ಏನು ನಮ್ಮ ಮುಸ್ಕಿನ ಜೋಳಕ್ಕೆ ಶಿಫಾರಸು ಮಾಡಿದೀವಿ ಬೇಸಾಯ ಕ್ರಮಗಳು, ಆ ಕ್ರಮಗಳನ್ನ ಪಾಲನೆ ಮಾಡಿದ್ರೆ ಸಾಕು. ಆದ್ರೆ ತಳಿಗಳನ್ನ ಬಳಸುವಾಗ ಮಾತ್ರ ಆಯ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಿಕ್ಕಿರೋ ಬೇಸಾಯ ಕ್ರಮಗಳು ಏನಿದೆ, ಒಂದು ನಾಟಿ ಇರ್ಬೋದು ಅಥವಾ ಗೊಬ್ಬರದ ಪ್ರಮಾಣ ಇರ್ಬೋದು, ಲಘು ಪೋಷಕಾಂಶಗಳ ಬಳಕೆ ಇರ್ಬೋದು, ರಾಸಾಯನಿಕ ಗೊಬ್ಬರಗಳ ಬಳಕೆ ಇರ್ಬೋದು, ಸೊ ಇವೆಲ್ಲವೂ ಸಹ ಹೆಚ್ಚು ಕಡಿಮೆ ಈ ಮುಸ್ಕಿನ ಜೋಳಕ್ಕೆ ಏನು ಹೇಳಿದ ಅದೇ ಅನ್ವಯಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಈಗ ಪಾಪ್ಕಾರ್ನ್ ಆದ್ರೆ ಅಂಬರ್ ಪಾಪ್ಕಾರ್ನ್ ಅಂತ ಇದೆ. ಹೌದೌದು, ಅಂಬರ್ ಪಾಪ್ಕಾರ್ನ್, ಸ್ವೀಟ್ ಕಾರ್ನ್ ಅಂತ, ಅದಕ್ಕೆ ಬೇರೆ ತಳಿಗಳಿದೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿನಿಂದ ಯಾವುದೇ ತಳಿಗಳಿಲ್ಲ, ಆದ್ರೆ ಖಾಸಗಿಯಾಗಿ ಸಾಕಷ್ಟು ತಳಿಗಳು ಇವತ್ತು ಬರ್ತಾ ಇದಾವೆ. ಮತ್ತೆ ಇವತ್ತು ಬೆಂಗಳೂರಿನಲ್ಲಿ ಜನ ನೋಡ್ಬೇಕಂದ್ರೆ ಈಗ ಸಾಯಂಕಾಲ ಅಥವಾ ಯಾವತ್ತಾದ್ರೂ ರಜಾ ದಿನಗಳಲ್ಲಿ ವಾಕ್ ಹೋದಾಗ ನಾವು ಏನ್ ತಿಂತೀವಿ ಒಂದು ಕಪ್ಸ್ ಅಲ್ಲಿ, ಅದೆಲ್ಲವೂ ಸಹ ಸ್ವೀಟ್ ಕಾರ್ನು. ಮತ್ತೆ ಹೋಟ್ಲುಗಳಲ್ಲಿ ನಾವು ಗೋಬಿ ಅಂತ ಏನ್ ತಗೊಳ್ತೀವಿ ಅದೆಲ್ಲವೂ ಸಹ ನಾವು ಇವತ್ತು ಬೇಬಿ ಕಾರ್ನು ಕೂಡ ಬೆಳೆಸಿರೋದು ಅಂತ ಹೇಳ್ಕೋಬಹುದು. ಇವೆಲ್ಲ ಏನಂದ್ರೆ ಬಹಳ ದಿವಸ ಒಳಗೆ ಕಾಯೋ ಅವಶ್ಯಕತೆ ಇಲ್ಲ, ಒಂದು 60-70 ದಿವಸದಲ್ಲಿ ನಮಗೆ ಕಟಾವಾಗಿ ಬರುತ್ತೆ. ಮತ್ತೆ ರೈತರಿಗೆ ಸುಲಭವಾಗಿ ಒಂದು ಗಳಿಕೆ ಅಥವಾ ಆದಾಯವನ್ನು ಬರೋದ್ರಿಂದ ಹೆಚ್ಚು ಹೆಚ್ಚು ಇವತ್ತು ಪ್ರಚಲಿತ ಆಗ್ತಾ ಇದೆ. ಆದ್ರೆ ಇವೆಲ್ಲವೂ ಏನಂದ್ರೆ ಕೆಲವು ಟೈಮ್ ಬೆಲೆ ಇಲ್ಲದೆ ಇರುವಾಗ ರೈತರು ನಷ್ಟ ಅನುಭವಿಸಬೇಕಾಗುತ್ತೆ. ಆದರೆ ಈ ಮುಸುಕಿನ ಜೋಳವನ್ನ ಬೆಳೆದಾಗ ಯಾವುದೇ ಕಾರಣಕ್ಕೂ ಅದು ಬೆಲೆಯನ್ನ ಕಳೆದುಕೊಳ್ಳೋದಿಲ್ಲ, ಅದಕ್ಕೆ ಯಾವಾಗಲೂ ಸಹ ಬೇಡಿಕೆ ಇರೋದ್ರಿಂದ ಒಂದು ಪೋಲ್ಟ್ರಿ ಇಂಡಸ್ಟ್ರಿ ಇರ್ಬೋದು, ಕೋಳಿ ಇರ್ಬೋದು, ಅಥವಾ ಪಶು ಆಹಾರ ಇರ್ಬೋದು, ಎಲ್ಲದಕ್ಕೂ ಸಹ ಅದು ಬೇಡಿಕೆ ಇರೋದ್ರಿಂದ ಅಲ್ಲಿ ನಾವು ಬೆಲೆ ಬೀಳುವ ಒಂದು ಪ್ರಮೇಯ ಬರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ರೈತ ಬಾಂಧವರೇ, ತಮಗೆ ಈ ಮುಸ್ಕಿನ್ ಜೋಳದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ MR ಆನಂದ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9-9-4-5-6-8-3-8-6-5. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9-9-4-5-6-8-3-8-6-5. ತುಂಬ ಸಂತೋಷ ಡಾಕ್ಟರ್ ಆನಂದ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಸ್ಕಿನ್ ಜೋಳದ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿಯವರೆಗೂ ಸಹ ಧನ್ಯವಾದಗಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಮುಸುಕಿನ ಜೋಳದ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ MR ಆನಂದ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಆಂಟಿ, ABARK ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, Bangalore 1, Karnataka 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:52. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. ಮೊದಲಿಗೆ ಜಾಹೀರಾತುಗಳು. ಯಾಕ್ರಿ ABARK ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನು ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ABARK ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರ್ ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕೊಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು.